ಊರಿಗೆ ಬಂದ್ಬಿಟ್ಟ ಸಂದರ್ಭದಲ್ಲಿ ಒಂದು ಹಸು ತಗೊಂಡೆ ಸರ್. ಒಂದು ಹಸು ತಗೊಂಡು ಅದನ್ನ ಬೇರೆ ಜಮೀನಲ್ಲಿ, ನಮ್ಮ ಹತ್ರ ನೀರಿತ್ತಿಲ್ಲ ಅವಾಗ, ಬೇರೆ ಜಮೀನು ಒಂದು ಎಕರೆ ನೀರಾವರಿ ಜಮೀನು ಮಾಡಿಕೊಂಡು ಅದಕ್ಕೆ ಕೂಡಿಗೆ ಫಾರಂನಲ್ಲಿ ಏನು ಮೇವು ಹಾಕ್ತಿದ್ರು, ಯಾವ ಜೋಳ ಹಾಕ್ತಿದ್ರು, ಯಾವ ಮೇವು ಹುಲ್ಲು ಯಾವ್ಯಾವ ಥರ ಬೆಳೀತಿದ್ರು ಅದೇ ಥರ ಬೆಳೆದು ಸರ್ ನಾನು. ಹಸುನ ಯಾವ ಟೈಮ್ಗೆ ಏನು ತಿಂಡಿ ಕೊಡಬೇಕು, ಯಾವ ಟೈಮ್ಗೆ ಯಾವ ಥರ ಹುಲ್ಲು ಕೊಡಬೇಕು ಅದೇ ರೀತಿ ಬೆಳೆಸ್ಕೊಂಬಂದು ಒಂದು ಹಸು ಸಾಕ್ತೆ ಸರ್. ಒಂದು ಹಸು ಸಾಕಿ ಅದು ಕರು ಹಾಕ್ತು. ಕರು ಹಾಕಿದ ಮೇಲೆ ಅದು ನಾನು ಕೂಡಿಗೆಲ್ಲಿ ಏನು ಹಾಲು ಕರೀತಿದ್ರು ಅದೇ ಥರ ಹಾಲು ಕರೆದು ನನಗೆ ಭಾಳ ಖುಷಿ ಆಯಿತು. ಸಾಕಿದ ಮೇಲೆ ಅದು ನನಗೆ 6 ಲೀಟ್ರು 7 ಲೀಟ್ರು ಫಸ್ಟ್ ಟೈಮು ನನಗೆ ಹಾಲು ಕೊಡ್ತು ಸರ್. ಆ ಹಾಲು ಕೊಟ್ಟ ಸಂದರ್ಭದಲ್ಲಿ ತಿರ್ಗಾ ಜಾಸ್ತಿ ಅದನ್ನು ತಿಂಡಿ ಕೊಡ್ತಾ ಕೊಡ್ತಾ ಕೊಡ್ತಾ 10 ಲೀಟ್ರಿಗೆ ಹಸು ಮೊಟ್ಟ ಮೊದಲು ಕರಿನಲ್ಲಿ 10 ಲೀಟ್ರ್ ಹಾಲನ್ನು ನಾವು ಯಾರೂ ಬಸ್ ಹಾಕಿತಿಲ್ಲ. ಮೊದಲನೇ ಬಾರಿ ನಾನು 30 ವರ್ಷದಿಂದ ಆಚೆ ಅದನ್ನೇ ನಾನು ಇದು ಮಾಡೋದಕ್ಕೆ 30 ವರ್ಷದಿಂದ ಆಚೆ 10 ಲೀಟ್ರ್ ಹಾಲು ಕೊಟ್ಟ ಮೇಲೆ ಅದರ ಜೊತೆಗೆ ಅದಾದ್ಮೇಲೆ ಇನ್ನೊಂದು ಹಸು ತಗೊಂಡೆ ಸರ್. ಅಷ್ಟು ಜರ್ಸಿ ಸರ್, ಅದು ಮೊದಲನೇ ಹೊಸ ಜರ್ಸಿ. ಆಮೇಲೆ ತಗೊಂಡಿದ್ದು ಹೆಚ್ಚಪ್ಪು. ಯಾಕೆ ಅದು ಇನ್ನೂ 2 ಹಸುಗಳು ತಗೊಂಡೆ, ಹೆಚ್ಚಪ್ಪು ತಗೊಂಡೆ. ಫಸ್ಟು ನಾನು ಸಾಕಿದ್ದು ಜರ್ಸಿ, ಭಾಳ ಇದರಿಂದ ಸಾಕಿದೆ ಸರ್. ಸಾಕಿದ್ಮೇಲೆ ಅದನ್ನ ನಮಗೆ ಹಾಲು ಹಾಕೋದಕ್ಕೆ ನಮ್ಮ ಸುತ್ತಮುತ್ತ ಯಾವ ಡೈರಿನೂ ಇಲ್ಲ. ಇಲ್ಲಿಂದ ನಮ್ಮೂರಿಂದ ಚಿಕ್ಕಬೇರಿದಿಂದ ಮಾಚಳಲು, ಕ್ಯಾರ್ಪೇಟೆ ತಾಲೂಕು ಮಾಚಳಲು ಅಂತ ಬರುತ್ತೆ ಸರ್, ಅಲ್ಲಿಗೆ ಸೈಕಲಲ್ಲಿ 100 ಲೀಟ್ರ್ ಹಾಲ ನಮ್ಮೂರು ಮುಂಜಿನಹಳ್ಳಿ ಹೊಸೂರು ಅಂತ ಇತ್ತು ಸರ್. ಆ ಮೂರು ಕೂಡ ನಾನು ಅಲ್ಲಿ ಏನು ಟೆಸ್ಟ್ ಮಾಡಿ ಹಾಲು ತಗೋತಿದ್ರು ಅದೇ ಪ್ರಕಾರ ನಾನು ಟೆಸ್ಟ್ ಮಾಡಿ ಹಾಲು ತಗೋತಾ ಇದ್ದೆ ಸರ್. ಒಂದಕ್ಕೆ 2 ಕ್ಯಾನ್ಗೆ ಆ ಕಡೆ 50 ಲೀಟ್ರ್ ಈ ಕಡೆ 50 ಲೀಟ್ರ್ ಹಾಲು ಕಟ್ಕೊಂಡು 4 ಕಿಲೋಮೀಟ್ರ್ ಸೈಕಲ್ ಹೊಡ್ಕೊಂಡೋಗಿ ಡೈರಿಗೆ ಹಾಲನ್ನು ಹಾಕ್ತಾ ಇದ್ದೆ. ಅದೇ ಪ್ರಕಾರ ಹಾಲು ಹಾಕೊಂಡು ಬಂದೆ ಸರ್. ನನಗೆ ಸೈಕಲ್ ಹೊಡೆಯೋದು ಒಂದು ಸುಮಾರು ಒಂದು 7-8 ವರ್ಷ ಅದೇ ಕೆಲಸ ಮಾಡಿದೆ. ಮಾಡಿದ್ರೆ ಸೈಕಲ್ ಹೊಡೆದು ಇದಾಗೋಯ್ತಲ್ಲ, ಆಮೇಲೆ ಎಲ್ಲ ಜನ ಸಂಪರ್ಕ ಇಟ್ಕೊಂಡು ನಮ್ಮ ಏನಾರು ಮಾಡಿ ನಮ್ಮ ಸುತ್ತಲಲ್ಲಿಗೆಲ್ಲಾರು ಒಂದು ಡೈರಿ ತರಬೇಕು ಅಂಥೇಳಿ ಪ್ರಯತ್ನ ಮಾಡಿದೆ ಸರ್. ಆಗ ನಮಗೆ ಲೀಡ್ರುಗಳಿದ್ದಾರನ್ನ ಎಲ್ಲರೂ ಇಟ್ಕೊಂಡು ಶೇಖರಣ ಅಂತೇಳಿ ಡೈರಿ ಇದಾಗಿದ್ರು, ಅವ್ರನ್ನ ಹಿಡ್ಕೊಂಡು ಬೇರೆಕ್ಕೆ ಅಂತ ಒಂದು ಡೈರಿ ತಂದೆ ಸರ್. ಕೆಲವು ದಿವಸ ಬೇರೆದಲ್ಲಿ ಹಾಲು ಹಾಕ್ತು, ಅದು ಆಯಿತು. ಅದು ಕೆಲವು ದಿವಸ ಕಳೆದ ಮೇಲೆ ಸ್ವಂತ ನಮ್ಮೂರಿಗೆ ಒಂದು ಡೈರಿ ನಾನೇ ಎಲ್ಲ ಸೇರ್ಕಡ್ಸಿ ಎಲ್ಲ ನಿಂತು ಎಲ್ಲ ವ್ಯವಹಾರ ಮಾಡಿ ಡೈರಿನ ನಮ್ಮೂರಿಗೆ ತಂದೆ ಸರ್. ಎಲ್ಲ ಸೇರಿ ಮಾಡಿಸ್ದೆ. ಮಾಡಿಸಾದ್ಮೇಲೂ ಕೂಡ ಡೈರಿನೇ ಎಲ್ಲ ಹಾಲು ಹಾಕ್ಕೊಂಡು ಆಮೇಲೆ ಒಂದು 5 ಹಸುಗಳು ಮಾಡಿಕೊಂಡು ಕ್ಲೀನಾಗಿ ಆಯಿತು. ಅದನ್ನಾದಮೇಲೆ ತೋಟಕ್ಕೆಲ್ಲ ತೆಂಗಿನ ಗಿಡ ಯಾವ ರೀತಿ ಏನು ಮಾಡಬೇಕು ಎಲ್ಲ ನೋಡ್ಕೊಂಡಿದ್ದೆ ಸರ್. ಅಲ್ಲಿ ಎಲ್ಲ ತೋಟಗಾರಿಕೆನ ಎಲ್ಲ ನನಗೆ ಗೊತ್ತಾಗಿತ್ತು. ತೆಂಗಿನ ಮರನೂ ನಡೆಸ್ದೆ. 100 ತೆಂಗಿನ ಗಿಡ ಫಸ್ಟ್ ಹಾಕ್ತೆ ಸರ್. ಫಸ್ಟ್ ಹಾಕಿದ್ಮೇಲೆ ಇನ್ನು ನೆಕ್ಸ್ಟ್ ಇನ್ನೊಂದು ಎಕರೆ ಜಮೀನು, ಅದರಲ್ಲೇ ನನಗೆ ದೇವರು ಎಲ್ಲ ಒಳ್ಳೇದಾಯಿತು. ಅದರಿಂದನೇ ನನಗೆ 3 ಹೆಣ್ಮಕ್ಕಳು ಮದುವೆ ಮಾಡಿದೆ. ಇನ್ನೊಬ್ಬ ಗಂಡ್ಮಗ ಇದ್ದ, ಅವನದು ಮದುವೆ ಆಯಿತು ಸರ್. ಅದನ್ನೇ ಮಾಡ್ಕೊಂಬಂದು ಆಮೇಲೆ ಅವೆಲ್ಲ ಆದಮೇಲೆ ತರಕಾರಿ, ಕೋಸು, ತಮಾಟೆ ಇದನ್ನು ಮಾಡಿಕೊಂಡು ಭಾಳ ದೇವರು ನಮಗೆ ಒಳ್ಳೇದು ಕೊಡ್ತು. ಅದೇ ಪ್ರಕಾರ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಈಗಲೂ ಮುಂದೆ. ಈಗ ಎಲ್ಲ ಥರದಲ್ಲೂ ನಾನು ಎಲ್ಲ ಸಂಪರ್ಕದಲ್ಲೂ ಇದ್ದೀನಿ, ಎಲ್ಲ ವಿಶ್ವಾಸದಲ್ಲೂ ತಗೊಂಡು ಹೋಗ್ತಾ ಇದ್ದೀನಿ. ಈಗಲೂ ಕೃಷಿ ಇಲಾಖೆದೊಂದು ಸಂಘ ಅಂತ ಏರ್ಪಾಡು ಮಾಡಿದ್ದೀವಿ. ಅದಕ್ಕೆ ನಾನೇ ನಿಂತು ಇವಾಗ 70 ಜನ ಸೇರನ್ನು ಇವಾಗ ಎಲ್ಲರಿಗೂ ಹೇಳಿ ಕಟ್ಸಿದ್ದೀನಿ. ಅಂದರೆ ಕೃಷಿ ಉತ್ಪಾದಕರ ಒಂದು ಸಂಘವನ್ನ ಮಾಡೋ ಪ್ರಯತ್ನದಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ. ತೊಡಗಿಸ್ಕೊಂಡಿದ್ದೀನಿ. ರಾಮೇಗೌಡ್ರೆ, ನೀವು ಹೇಳಿದ್ರಿ ಕೂಡಿಗೆ ತರಬೇತಿ ಕೇಂದ್ರಕ್ಕೆ ಹೋದ್ರಿ ಅಂತ. ಅಂದ್ರೆ ಹೈನುಗಾರಿಕೆ ಬಗ್ಗೆ ತರಬೇತಿ ತಗೊಳಕ್ಕೆ ಅಂತ ಹೋದವ್ರ ನೀವು ಅಲ್ವಾ? ತರಬೇತಿಗೆ ಅವಾಗ ಏನ್ ಕೆಲಸ ಮಾಡ್ತಿದ್ರಿ ನೀವು ಆ ವಯಸ್ಸಲ್ಲಿ? ಏನು ಕೆಲಸ ಮಾಡ್ತಾ ಇತ್ತಿಲ್ಲ ಸರ್. ಸುಮ್ನೆ ನಾಳೆ ನಮ್ಮ ಚಿಕ್ಕಮ್ಮನ ಮನೆ ಇತ್ತು, ಚಿಕ್ಕಪ್ಪನ ಮನೆ ಇತ್ತು. ನಾವು ಅವ್ರ ಮನೆಗೆ ಹೋದ ಸಂದರ್ಭದಲ್ಲಿ ಕೂಡಿಗೆಯಲ್ಲಿ ಆಗ ನಾವು ಹೋಯ್ತಾ ಬತ್ತಾ ಅಲ್ಲಿ ಜಾಸ್ತಿ ನಮ್ಗೆ ಅಲ್ಲಿ ಸಂಪರ್ಕ ಇತ್ತು. ಆಗ ನಮಗೆ ಇನ್ಯಾವ ಆಸಕ್ತಿನೂ ಬರಲಿಲ್ಲ ಸರ್. ನನ್ನ ತಮ್ಮ ಹಾರಂಗಿಲಿ ಕೆಲಸಕ್ಕೆ ಸೇರ್ಕೊಂಡ ನನಗೆ ಗೌರ್ಮೆಂಟ್ ಕೆಲಸನೇ ಸಿಕ್ಕೋದು. ಆದರೂ ಕೂಡ ನಾನು ಆ ಕಡೆ ಗಮನ ಕೊಡಲಿಲ್ಲ. ನನಗೆ ಈ ಹಸುಗಳ ಮೇಲೆ ನನಗೆ ಭಾಳ ಇಷ್ಟವಾಯಿತು. ಆ ಕೆಲಸನೂ ಕೂಡ ಬಿಟ್ಟು ಗೌರ್ಮೆಂಟ್ ಕೆಲಸನ ನಾನು ಈ ಕಡೆ ಬಂದ್ಬಿಟ್ಟೆ ಸರ್. ಮೊದಲನೇ ಹಸು ನಿಮ್ಮ ಊರಿಗೆ ನೀವು ತಗೊಂಡೋಗಿ, ಅದು ನೀವು ತಗೊಂಡೋಗಿ ಶುರು ಮಾಡಿದಾಗ ಏನಿತ್ತು ಒಂದು ಜನಗಳ ಅಭಿಪ್ರಾಯ? ಸರ್, ಜನಗಳು ನಾನು ಹಸು ಸಾಕಿದ್ದನ್ನು ನೋಡೋದಕ್ಕೆ ಬರೋರು ಮನೆಗೆ. ಆದ್ರೆ ಹಸುನ ನಾವು ಇನ್ನೊಬ್ರಿಗೆ ತೋರ್ತಾ ಇದ್ದಲ್ಲ, ಮರೆ ಮಾಡ್ಕೊಂಡು ಆ ರೀತಿ ಸಾಕೊಂಡಿದ್ದೆ ಸರ್. ಯಾಕಂಗೆ? ಯಾಕೆ ಅದು ಯಾರು ಸಾಕಿಲ್ವಲ್ಲ. ಆತರ ಹಸನ್ನೇ ಯಾರು ನಮ್ಮ ಸುತ್ತಲಲ್ಲಿ ಸಾಕ್ತಿತ್ತಿಲ್ಲ. ಅವಾಗ ನಾನೊಬ್ಬನೇ ಫಸ್ಟ್ ಓಂ ಪ್ರತಿಮಾ ಸಾಕಿದ್ದು. ನಮ್ಮೂರ ಡೈರಿನೂ ಇಲ್ಲ, ಸುತ್ತಮುತ್ತ ಡೈರಿನೂ ಇಲ್ಲ.

ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರದಿಂದ ರೈತ ಬಾಂಧವರಿಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಜಿಲ್ಲೆಯಲ್ಲಿ ಸಂಜೆಯಿಂದ ಮುಂಜಾನೆಯವರೆಗೆ ಮಂಜಿನಿಂದಾಗಿ ತಾಪಮಾನದಲ್ಲಿ ಇಳಿಕೆಯು ಕಂಡುಬಂದಿದ್ದು ಶೀತ ವಾತಾವರಣಕ್ಕೆ ಕಾರಣವಾಗಬಹುದು. ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಮುಂದಿನ 3-4 ದಿನಗಳು ಮಳೆ ಬರುವ ಸಾಧ್ಯತೆ ಇಲ್ಲ. ಬೆಳೆಗಳ ಕಟಾವು ನಡೆದಿದ್ದು ರೈತರು ಭತ್ತ, ರಾಗಿ ಹಾಗೂ ಇತರೆ ಬೆಳೆಗಳ ಕಟಾವು ಮತ್ತು ಒಕ್ಕಣೆ ಕೆಲಸ ಕಾರ್ಯಗಳನ್ನು ಮುಂದುವರೆಸಲು ತಿಳಿಸಲಾಗಿದೆ. ಭತ್ತವನ್ನು ಕಟಾವು ಮಾಡುವುದಕ್ಕಿಂತ ಒಂದು ವಾರ ಮುಂಚಿತವಾಗಿ ಬಸಿಗಾಲುವೆಗಳನ್ನು ತೆಗೆದು ನೀರನ್ನು ಬಸಿಯಬೇಕು. ಕಳೆದ ಒಂದು ತಿಂಗಳಿನಿಂದ ಉತ್ತಮ ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗುವುದು ಕಂಡುಬಂದಿದ್ದು ಇದರ ಹತೋಟಿಗೆ ಅಂತರ ಬೇಸಾಯ ಪದ್ದತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಬೇಕು. ಶುಂಠಿ ಮತ್ತು ಅರಿಶಿನ ಸಸಿಗಳಲ್ಲಿ ಗಡ್ಡೆ ಕೊಳೆ ರೋಗ ಕಂಡುಬಂದಲ್ಲಿ ತಾಕುಗಳಲ್ಲಿ ನೀರು ನಿಲ್ಲದಂತೆ ಮಾಡಿ 3 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ದ್ರಾವಣವನ್ನು ಬುಡಕ್ಕೆ ಸುರಿಯಬೇಕು. ಶುಂಠಿಯಲ್ಲಿ ಮತ್ತು ಅರಿಶಿಣದಲ್ಲಿ ಕಾಂಡ ಕೊರೆಯುವ ಹುಳುವಿನ ಬಾಧೆ ಕಂಡುಬಂದಲ್ಲಿ ಕ್ಲೋರೋಪೈರಿಪಾಸ್ 2 ಮಿಲಿಲೀಟರ್ ಅನ್ನು 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಈ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಬಾಳೆಯಲ್ಲಿ ಎಲೆ ಚುಕ್ಕೆ ರೋಗ ಮತ್ತು ಎಲೆ ಅಂಚು ಒಣಗುವುದು ಕಂಡುಬಂದಿದ್ದು ಇದರ ಹತೋಟಿಗೆ 1 ಗ್ರಾಂ ಕಾರ್ಬನ್ ಡೈಜನ್ ಔಷಧಿಯನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಹಾಗೂ ಗಾಳಿಯ ವೇಗ ಹೆಚ್ಚಾಗಿದ್ದು ಗಿಡಗಳು ಬೀಳುವ ಸಾಧ್ಯತೆ ಇರುವುದರಿಂದ ಗಿಡಗಳು ಬೀಳದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಜಾನುವಾರು, ರೇಷ್ಮೆ ಹಾಗೂ ಕೋಳಿ ಸಾಕಣೆ ಕೊಠಡಿಯ ಉಷ್ಣಾಂಶದ ಸ್ಥಿರತೆಯನ್ನು ವಿದ್ಯುತ್ ಬಲ್ಬ್ನ ಶಾಖದ ಸಹಾಯದಿಂದ ಕಾಪಾಡಿಕೊಳ್ಳುವುದು ಉತ್ತಮ. ಕರು ಹಾಗೂ ಗರ್ಭಿಣಿ ಹಸು ಎಮ್ಮೆಗಳಿಗೆ ಜಂತುನಾಶಕ ಔಷಧಿಯನ್ನು ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಕುಡಿಸಬೇಕು. ಹಾಲು ಕೊಡುವ ಪ್ರಾಣಿಗಳಿಗೆ ಅವು ಕೊಡುವ ಹಾಲಿನ ಆಧಾರದ ಮೇಲೆ ಆಹಾರವನ್ನು ಕೊಡಬೇಕು. ದನಗಳ ಕೊಟ್ಟಿಗೆಯನ್ನು ಸ್ವಚ್ಛವಾಗಿಡಬೇಕು. ಈಗಾಗಲೇ ಸಾಕಷ್ಟು ಮಳೆ ಬಂದಿರುವುದರಿಂದ ಸಾಮಾಜಿಕ ಅರಣ್ಯವನ್ನು ಬೆಳೆಸಲು ಒತ್ತು ನೀಡುವುದು ಅವಶ್ಯಕವಾಗಿದೆ. ಹೊಲದಬ್ಬದು ಮತ್ತು ಸಾಗುವಳಿಯಲ್ಲಿ ಇಲ್ಲದ ಜಮೀನಿನಲ್ಲಿ ಹಣ್ಣಿನ ಹಾಗೂ ಆರ್ಥಿಕವಾಗಿ ಅನುಕೂಲವಾಗುವ ಸಾಗವಾನಿ, ಬೇವು, ಹೆಬ್ಬೇವು, ಸಿಲ್ವರ್ ಓಕ್, ಸರ್ವೆ ಮುಂತಾದ ಮರಗಳನ್ನು ಮತ್ತು ಕೃಷಿ ಉಪಕರಣ ತಯಾರಿಸಲು ಉಪಯೋಗವಾಗುವಂತಹ ಗಿಡಮರಗಳನ್ನು ನೆಡಬೇಕು. ರೈತರು ದಾಮಿನಿ ಎಂಬ ತಂತ್ರಾಂಶವನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡರೆ ಇದರಿಂದ ಮಿಂಚಿನ ಮುನ್ಸೂಚನೆಯನ್ನು ಅತ್ಯಂತ ನಿಖರವಾಗಿ ತಿಳಿಯಬಹುದು. ಹಾಗೆಯೇ ಮೌಸಮ್ ಮತ್ತು ಮೇಘದೂತ್ ತಂತ್ರಾಂಶಗಳಿಂದ ಮಳೆಯ ಮುನ್ಸೂಚನೆ ಮತ್ತು ಕೃಷಿ ಸಲಹೆಗಳನ್ನು ಪಡೆಯಲು ಸೂಚಿಸಲಾಗಿದೆ. ಹೆಚ್ಚಿನ ಮಾಹಿತಿಗೆ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ನೀನು ಹೊಸ ಮಾರುತಿ ಇಕೋ ತಗೊಂಡ್ಯ? ಹೌದು, ನನ್ನ ಹಳೆ ಓಮ್ನಿಕಾರ್ ಕೊಟ್ಟು ಹೊಸ ಇಕೋ ತಗೊಂಡೆ. ಇದರಲ್ಲಿ ಹೆಚ್ಚು ಸ್ಥಳ, ಹೆಚ್ಚು ಆರಾಮ, ಹೆಚ್ಚು ಸುರಕ್ಷಿತವಾಗಿದೆ. ಜೊತೆಗೆ ನನಗೆ ಸಿಕ್ತು 5,000 ರೂಪಾಯಿವರೆಗೆ ಹೆಚ್ಚುವರಿ ವಿನಿಮಯ ಬೋನಸ್. ಈ ಡಿಸೆಂಬರ್ ಮನೆಗೆ ತನ್ನಿ ನಿಮ್ಮ ನೆಚ್ಚಿನ ಮಾರುತಿ ಇಕೋ 31,000 ರೂಪಾಯಿಯ ಅದ್ಭುತ ಕೊಡುಗೆಯೊಂದಿಗೆ. ಇನ್ನೇಕೆ ತಡ, ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಸುಕಿ ಡೀಲರ್ಶಿಪ್ ಗೆ ಭೇಟಿ ನೀಡಿ. ಷರತ್ತುಗಳು ಅನ್ವಯ. ಅತ್ತೆ ನಿಧಾನವಾಗಿ, ತುಂಬಾ ಸೊಂಟ ನೋವು ಕಣಮ್ಮ. ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಏನ್ರಪ್ಪ ನೀವೆಲ್ಲ ಎಬಿ ಆರ್ಕೆ ಕಾರ್ಡ್ ಮಾಡಿಸಿದೀರಾ? ಅದೆಲ್ಲ ನಮ್ಗೆ ಆಗಲ್ಲ ಮೇಡಮ್. ಆಧಾರ್ ಕಾರ್ಡ್, ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳು ಹಚ್ಚೋಕೆ ಆಗ್ಲಿಲ್ಲ. ಯಾಕೆ? ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠ ರೋಗಿಗಳು ಬೆರಳಚ್ಚು ಕೊಡಕ್ಕೆ ಆಗದೆ ಇದ್ರೆ ಕಣ್ಣಿನ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿ ಆರ್ಕೆ ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡ್ಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಡೀ ದೇಶದ ಜನತೆಗೆ ಗೊತ್ತಿದೆ, ರೈತರೇ ದೇಶದ ಬೆನ್ನೆಲುಬು. ಇಲ್ಲಿ ಸುಖ ಶಾಂತಿ, ಹಸಿರು ಕ್ರಾಂತಿ ರೈತರಿಂದಾಗಿ ನೆಲೆಸಿದೆ.